ರೈತ ಬಾಂಧವರಿಗಾಗಿ ಪ್ರಸಾರವಾಗುವ ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಗೇರು ಹಣ್ಣಿನ ಸಂರಕ್ಷಣೆ ಮತ್ತು ಮೌಲ್ಯವರ್ಧನೆ. ಈ ವಿಷಯವಾಗಿ ಸಿರಿಸಿ ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಚಂದನ್ ಕೆ ಅವರೊಂದಿಗೆ ಸಂದರ್ಶನ. ಡಾಕ್ಟರ್ ಚಂದನ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಗೇರು ಹಣ್ಣಿನ ವಿವಿಧ ಉತ್ಪನ್ನಗಳ ಬಗ್ಗೆ ನಾವು ಯೋಚನೆ ಮಾಡುವಂತಹದ್ದು ಗೇರು ಬೀಜ ಅಥವಾ ಗೋಡಂಬಿ ಎನ್ನುವಂತಹದ್ದು. ಇದರ ಜೊತೆ ಜೊತೆಗೆ ಅದರ ಶೆಲ್ ಅಥವಾ ಒಂದು ಅದರ ಏನು ಕವಚ ಇದೆ ಅದನ್ನು ಕೂಡ ಉಪಯೋಗಿಸಬಹುದು. ಜೊತೆಗೆ ಗೇರಿನ ಹಣ್ಣು ಅಥವಾ ಆ್ಯಪಲ್ ಅನ್ನುವಂಥದ್ದು, ಇದರ ಉಪಯೋಗವನ್ನು ಕೂಡ ಸಾಕಷ್ಟು ಜನರು ಮಾಡುವುದನ್ನು ನಾವು ನೋಡ್ತಾ ಇದ್ದೀವಿ. ಏನಿದರ ಪ್ರಾಮುಖ್ಯತೆ ಗೇರು ಹಣ್ಣಿಂದು? ಗೇರು ಬೆಳೆ ಅಂತ ಬಂದಾಗ ಬಹಳ ಮುಖ್ಯವಾಗಿ ನಾವು ನೋಡೋದು ಏನು ಅಂತಂದ್ರೆ ಗೇರು ಬೀಜಗಳನ್ನ ನಾವು ತಗೊಳ್ತೀವಿ, ಅದರಿಂದ ಗೋಡಂಬಿಗಳನ್ನ ಮಾಡ್ತೀವಿ. ಆದರೆ ಗೇರು ಹಣ್ಣನ್ನು ನಾವು ಹಾಗೇನೆ ಉಪಯೋಗ ಮಾಡ್ದೇ ಬಿಸಾಕ್ಬಿಡ್ತಾ ಇದ್ದೀವಿ. ಒಂದು ಅಂಕಿಅಂಶಗಳನ್ನ ನಾವು ನೋಡ್ತು ಅಂತಂದ್ರೆ ನಮ್ಮ ಭಾರತದಲ್ಲಿ ಪ್ರತಿ ವರ್ಷನೂ 50 ಲಕ್ಷ ಟನ್ಗಿಂತ ಹೆಚ್ಚಿನ ಒಂದು ಪ್ರಮಾಣದ ಗೇರು ಹಣ್ಣು ಯಾವುದೇ ರೀತಿಯಾದಂಥ ಬಳಕೆಯಾಗ್ದೇ ವ್ಯರ್ಥವಾಗಿ ಹೋಗ್ತಾ ಇದೆ. ನಮ್ಮ ಪಕ್ಕದ ರಾಜ್ಯವಾದಂಥ ಗೋವಾದಲ್ಲಿ ಸಣ್ಣ ಪ್ರಮಾಣದಲ್ಲಿ ಈ ಗೇರು ಹಣ್ಣನ್ನು ಉಪಯೋಗಿಸ್ಕೊಂಡು ಫೆನಿ ಅಂತ ಒಂದು ಶರೆಯನ್ನು ಮಾಡೋದಕ್ಕೆ ಬಳಸ್ತಾ ಇದ್ದಾರೆ. ಆದರೆ ಈ ಹಣ್ಣಿನಲ್ಲಿ ಬಹಳಷ್ಟು ಪೋಷಕಾಂಶಗಳು ಇದ್ದಾವೆ. ಬಹಳ ಮುಖ್ಯವಾಗಿ ಏನು ಅಂತಂದರೆ ಜೀವಸತ್ವ ಸಿ ಅಂತ ಹೇಳ್ತೀವಿ, ವಿಟಮಿನ್ ಸಿ ಅಂತ. ಇದು ಪ್ರತಿ 100 ಗ್ರಾಂನಲ್ಲಿ ಸುಮಾರು 290 ಮಿಲಿಗ್ರಾಮಷ್ಟು ಈ ಸಿ ಜೀವಸತ್ವ ಇದೆ. ಮತ್ತು ಅಧಿಕವಾಗಿ ಲವಣಾಂಶಗಳು ಇದ್ದಾವೆ. ನಮ್ಮ ಆರೋಗ್ಯಕ್ಕೆ ಬೇಕಾದಂತಹ ಪ್ರತಿಯೊಂದು ಅಂಶವೂ ಕೂಡ ಈ ಹಣ್ಣಲ್ಲಿ ಇದೆ. ಆದರೆ ನಾವು ಇದನ್ನು ಉಪಯೋಗಿಸ್ಕೊಳ್ಳ್ದೇ ವ್ಯರ್ಥ ಮಾಡಿ ಆಗ್ತಾ ಇದ್ದೀವಿ. ಇದಕ್ಕೆ ವ್ಯರ್ಥ ಮಾಡಲಿಕ್ಕೆ ಮುಖ್ಯವಾಗಿ ಕಾರಣ ಏನು ಅಂತಂದರೆ ಹಣ್ಣನ್ನು ತಿಂದಾಗ ನಮಗೆ ಅದರಲ್ಲಿರುವಂಥ ಒಗ್ರಿನ ಅಂಶ, ಹಣ್ಣನ್ನು ತಿಂದಾದಾಗ ಗಂಟಲೆಲ್ಲ ಕೆರೆತ ಬರುವಂಥದ್ದು, ನಾಲಿಗೆ ಒರಟಾಗುವಂಥದ್ದು, ಈ ರೀತಿ ಆಗೋದ್ರಿಂದ ನಾವು ಅದನ್ನು ತಾಜಾ ಹಣ್ಣನ್ನಾಗಿ ಕೂಡ ಸೇವನೆ ಮಾಡಲಿಕ್ಕಾಗೋದಿಲ್ಲ. ಹಾಗೆ ನಾವು ಸಂಸ್ಕರಣೆ ಮಾಡಕ್ಕೆ ಹೋದಾಗಲೂ ಅದು ರಸವನ್ನು ಸೇವನೆ ಮಾಡಿದಾಗ ಒಗ್ರಿನ ಅಂಶದಿಂದ ಇದು ಹೆಚ್ಚಿನ ಬಳಕೆ ಆಗ್ತಾ ಇಲ್ಲ. ಇಲ್ಲಿ ಮುಖ್ಯವಾಗಿ ನಾವು ಏನು ಮಾಡಬೇಕು ಅಂತಂದರೆ ಹಣ್ಣಿನಲ್ಲಿರುವಂಥ ಒಗ್ರಿನ ಅಂಶವನ್ನು ನಾವು ತೆಗೆದುಹಾಕುವಂಥದ್ದು ಅಥವಾ ಕಡಿಮೆ ಮಾಡುವಂಥದ್ದು ಮಾಡ್ತು ಅಂತಂದರೆ ನಿಜವಾಗ್ಲೂ ಇದರದ ಬಳಕೆ ಹೆಚ್ಚಾಗ್ತಾ ಹೋಗುತ್ತೆ. ಸರಿ, ಈಗ ಗೇರು ಹಣ್ಣಿನ ಮೌಲ್ಯವರ್ಧನೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಯಾವ ಹಂತಗಳನ್ನು ಅದು ದಾಟಬೇಕಾಗ್ತದೆ, ವಿವಿಧ ಹಂತಗಳು ಏನೇನು? ಗೇರು ಹಣ್ಣಿನ ಸಂಸ್ಕರಣೆಯನ್ನು ನಾವು ಮಾಡಬೇಕಾದಾಗ ಹಣ್ಣನ್ನೇ ನಾವು ತಗೊಳ್ತು ಅಂತಂದರೆ ಅದು ಕಾಯಿ ಇದ್ದಾಗಲೂ ನಾವು ಬಳಸ್ಕೋಬಹುದು, ಅಥವಾ ಚೆನ್ನಾಗಿ ಪಕ್ವವಾಗಿ ಹಣ್ಣಾದಾಗಲೂ ಕೂಡ ನಾವು ಅದನ್ನು ಬಳಸ್ಕೊಂಡು ವಿವಿಧ ರೀತಿಯಾದಂಥ ಪದಾರ್ಥಗಳನ್ನ ತಯಾರಿ ಮಾಡ್ಕೋಬಹುದು. ಆದರೆ ನಾವು ಯಾವುದೇ ಒಂದು ಪದಾರ್ಥವನ್ನು ಮಾಡಬೇಕಾದಾಗ ಕೆಲವೊಂದು ಉಪಚಾರಗಳನ್ನು ನಾವು ಮಾಡಬೇಕು, ಅದರಿಂದ ಈ ಗೇರಿನಲ್ಲಿರುವಂಥ ಒಗ್ರಿನ ಅಂಶಗಳನ್ನು ತೆಗಿಬಹುದು. ಅದಕ್ಕಿಂತ ಮೊದಲು ಈ ಹಣ್ಣುಗಳ ಒಂದು ಸಂಗ್ರಹಣೆ ವಿಧಾನದ ಬಗ್ಗೆ ಹೇಳಿ. ಈಗ ಸಾಮಾನ್ಯವಾಗಿ ಗೇರು ಬೀಜವನ್ನು ಮರದಿಂದ ಕೊಯ್ಯುವುದಿಲ್ಲ, ಬಿತ್ತದನ್ನು ಹೆಕ್ತಾರೆ ಅಂತ ಹೇಳಿ, ಆ ಹಂತದಿಂದ ಪ್ರಾರಂಭ ಮಾಡಿ. ಈಗ ಗೇರು ಹಣ್ಣುಗಳು ಈಗ ಪಕ್ವವಾದಾಗ ಏನಾಗುತ್ತೆ ಅಂತಂದ್ರೆ ಹಸಿರು ಬಣ್ಣದಿಂದ ಅಥವಾ ಕೆಂಪು ಬಣ್ಣ ಬರ್ಬೋದು, ಹಳದಿ ಬಣ್ಣ ಬರ್ಬೋದು, ಅಥವಾ ಕಿತ್ತಳೆ ಬಣ್ಣಕ್ಕೆ ಬರುವಂಥದ್ದು. ಈ ರೀತಿ ಆದಾಗ ಯಾವ ರೀತಿ ಬಣ್ಣಗಳು ಬದಲಾವಣೆಗಳು ಆದಾಗ ಹಣ್ಣಿನಲ್ಲಿ ಚೆನ್ನಾಗಿ ಅದು ಪಕ್ವವಾಗಿ ಅದರಲ್ಲಿ ಸಿಹಿ ಅಂಶ ಜಾಸ್ತಿ ಇರುತ್ತೆ, ಒಗ್ರಿನ ಅಂಶನೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗಿರುತ್ತೆ, ಜೊತೆಗೆ ಹುಳಿ ಅಂಶಗಳು ಯಾವುದೂ ಇರೋದಿಲ್ಲ. ಈ ಹಂತದ ಹಣ್ಣುಗಳನ್ನ ನಾವು ಮುಖ್ಯವಾಗಿ ಈ ಪಾನೀಯಗಳನ್ನ ಮಾಡಲಿಕ್ಕೆ ಆಗ್ಬೋದು, ಅಥವಾ ಜಾಮನ್ನ ಮಾಡೋದಕ್ಕೆ, ಚಟ್ನಿ ಮಾಡೋದಕ್ಕೆ, ಈ ರೀತಿ ಪದಾರ್ಥಗಳನ್ನ ಮಾಡೋದಕ್ಕೆ ನಾವು ಉಪಯೋಗಿಸ್ಕೋಬಹುದು. ಅಕಸ್ಮಾತ್ ಈಗ ಕಾಯಿ ಇನ್ನೊಂದು ಗೇರು ಹಣ್ಣು ಕಾಯಿನಲ್ಲೇ ಇತ್ತು ಅಂತಂದರೆ ಅದನ್ನ ನಾವು ಉಪ್ಪಿನಕಾಯಿ ಮಾಡಲಿಕ್ಕೆ ಕೂಡ ಉಪಯೋಗಿಸ್ಕೋಬಹುದು. ಈಗ ನಾವು ಈಗ ತಕ್ಷಣ ಈಗ ಬಹಳ ಮುಖ್ಯವಾಗಿ ಏನು ಮಾಡ್ತಾರೆ ಅಂತಂದರೆ ಎಲ್ಲರೂ ಕಾಯಿಗಳು ಹಣ್ಣಾಗಿ ಕೆಳಗಡೆ ಬಿದ್ದಾದ್ಮೇಲೆ ಬೀಜಗಳನ್ನ ಬಿಡಿಸ್ಕೋತಾರೆ, ಹಣ್ಣನ್ನು ಎಸಿತಾರೆ. ಆ ಹಣ್ಣುಗಳನ್ನೇ ನಾವು ಬಹಳ ದಿನ ಶೇಖರಣೆ ಮಾಡಿ ಇಟ್ಕೋಬೇಕು ಅಂತಂದರೆ ಆ ಹಣ್ಣುಗಳನ್ನ ತಗೊಬಂದು ಸರಿಯಾಗಿ ಸ್ವಚ್ಛವಾಗಿ ಅದನ್ನು ತೊಳೆದು ಅದನ್ನು ಉಪ್ಪಿನ ದ್ರಾವಣವನ್ನು ಮಾಡಿ ನಾವು ಶೇಖರಣೆ ಮಾಡಿ ಇಟ್ಕೋಬಹುದು. ಶೇಕಡ 15% ಅಂತಂದರೆ 1 ಲೀಟ್ರಿಗೆ ನೀರಿಗೆ 150 ಗ್ರಾಮಷ್ಟು ಉಪ್ಪನ್ನು ನಾವು ಹಾಕಿ ಕರಗಿಸ್ಕೊಂಡು ಆ ದ್ರಾವಣದಲ್ಲಿ ಈ ಹಣ್ಣುಗಳನ್ನ ನಾವು ನೆನೆ ಇಟ್ಟು ಬಿಡ್ತು ಅಂತಂದರೆ ಅದನ್ನು ನಾವು ಬೇಕು ಅಂತಂದಾಗ ಬಳಕೆ ಮಾಡೋದಕ್ಕೆ ಉಪಯೋಗಿಸ್ಕೋಬಹುದು. ಈಗ ಹಣ್ಣು ತಾಜಾ ಆಗಿರಬೇಕು ಅಥವಾ ಬಿದ್ದು ಗಾಯ ಆದರೂ ಕೂಡ ಅಥವಾ ಕಟ್ಟಾಗಿದ್ರು ಕೂಡ ಉಪಯೋಗಿಸ್ಬೋದು? ಹಣ್ಣು ತಾಜಾವಾಗಿದ್ದಾಗ್ಲೇ ಉಪಯೋಗಿಸ್ಕೊಂಡ್ರೆ ಒಳ್ಳೇದು. ಕೆಗಡೆ ಬಿದ್ದು ಗಾಯ ಆಯಿತು ಅಂತಂದರೆ ಆದಷ್ಟು ಅದನ್ನು ಕೊಳೆಯಲಿಕ್ಕೆ ಪ್ರಾರಂಭ ಆಗೋದಕ್ಕೆ ಮೊದಲನೇ ಉಪಯೋಗಿಸ್ಕೊಂಡ್ರೆ ಒಳ್ಳೆಯದು. ಅದರಿಂದ ಮಾಡಿದಂಥ ಪದಾರ್ಥಗಳು ಕೂಡ ಹೆಚ್ಚಿನ ದಿನ ಬಾಳಿಕೆ ಬರ್ತವೆ. ಹಣ್ಣನ್ನು ಸಂಗ್ರಹಿಸಿ ಸಂಸ್ಕರಣೆ ಮಾಡುವುದಕ್ಕಿಂತ ವಿವಿಧ ಹಂತಗಳ ಬಗ್ಗೆ ಹೇಳಿಗ. ಒಂದು ಸಾರಿ ಹಣ್ಣನ್ನು ತಗೊಂಡು ಬಂದ ನಂತರ ಮುಂದೆ ಏನು ಮಾಡಬೇಕು? ಅದನ್ನು ಹಣ್ಣನ್ನು ನಾವು ತೆಗೆದುಕೊಂಡು ಬಂದ ನಂತರ ಅದರಿಂದ ನಾವು ಪಾನೀಯಗಳನ್ನ ಮಾಡಿಟ್ಕೋಬಹುದು, ಜಾಮ್ ಅಂತ ಮಾಡಬಹುದು, ಕ್ಯಾಂಡಿ ಮಾಡಬಹುದು, ಚಟ್ನಿ ಅಂತ ಮಾಡ್ತೀವಿ. ಹೀಗೆ ಹಲವಾರು ಪದಾರ್ಥಗಳನ್ನ ನಾವು ಮಾಡಬಹುದು. ಈಗ ಉದಾಹರಣೆಗೆ ನಾವು ಪಾನೀಯಗಳನ್ನ ನಾವು ಮಾಡ್ತೀವಿ ಅಂತಂದ್ರೆ ನಮಗೆ ಮೊದಲು ನಾವು ಮಾಡಬೇಕಾಗಿರೋದು ಏನು ಅಂತಂದ್ರೆ ಹಣ್ಣಿನಲ್ಲಿ ರಸವನ್ನ ತೆಗೆದುಕೊಂಡು ಅದರಲ್ಲಿರುವಂತ ಒಗ್ಗರಿನ ಅಂಶವನ್ನ ನಾವು ತೆಗಿಬೇಕು. ಯಾವ ರೀತಿ ಇದನ್ನ ಮಾಡಬೇಕು ಅಂತಂದ್ರೆ ಹಣ್ಣನ್ನ ನಾವು ಸಂಗ್ರಹಣೆ ಮಾಡ್ಕೊಂಡಾದ್ಮೇಲೆ ತೊಟ್ಟಿನ ಭಾಗ ಏನಿರುತ್ತದಲ್ಲ ಅದರಲ್ಲಿ ಸ್ವಲ್ಪ ತೊಟ್ಟಿನ ಭಾಗವನ್ನ ಕತ್ತರಿಸಿ ತೆಗೆದು ಬಿಡಬೇಕು. ಉಳಿದ ಹಣ್ಣಿನ ಭಾಗವನ್ನ 4 ಹೋಳುಗಳಾಗಿ ಮಾಡಿಕೊಂಡು ಅದನ್ನ ಬಟ್ಟೆನಲ್ಲಿ ಹಾಕೊಂಡು ಹಿಂಡಬೇಕು. ಅವಾಗ ಅದರಲ್ಲಿ ರಸ ಎಲ್ಲ ಬರುತ್ತೆ. ಕೆಲವರು ಈಗ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಫ್ಯಾಕ್ಟ್ರಿ ತರ ಮಾಡಿ ಇಟ್ಕೋತು ಅಂದ್ರೆ ಬ್ಯಾಸ್ಕೆಟ್ ಪ್ರೆಸ್ ಅಂತ ಮಾಡ್ತಾರೆ. ಅವರೇ ಹಣ್ಣುಗಳನ್ನೆಲ್ಲ ಕೊಯ್ದು ಮಾಡಿ ಆ ಒಂದು ಬಟ್ಟೆನಲ್ಲಿ ಕಟ್ಟು ಒಂದು ಬಾಸ್ಕೆಟ್ ಒಂದು ಬುಟ್ಟಿನಲ್ಲಿ ಹಾಕಿ ಅದನ್ನ ಪ್ರೆಸ್ ಮಾಡಿದಾಗ ಅದರಲ್ಲಿರುವಂತಹ ರಸ ಎಲ್ಲವೂ ಕೂಡ ಹೊರಗಡೆ ಬರುತ್ತೆ. ಈ ರೀತಿ ನಾವು ಶೇಖರಣೆ ಮಾಡಿಟ್ಕೊಂಡಂತ ರಸಕ್ಕೆ ಈಗ ಒಗ್ಗರನ್ನ ತೆಗೆಯಲಿಕ್ಕೆ ನಾವು ಉಪಚಾರವನ್ನ ಮಾಡಬೇಕು. ಈಗ ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲೇ ನಾವು ಮಾಡ್ತೀವಿ ಅಂತ ಅನ್ನೋಗಿತ್ತು ಅಂತಂದ್ರೆ ಮನೆಗಳಲ್ಲಿ ಪಾಯಸ ಮಾಡಲಿಕ್ಕೆ ಅಂದ್ಬಿಟ್ಟು ಸಬ್ಬಕ್ಕಿ ಅಂತ ಹೇಳ್ತೀವಿ ಅಥವಾ ಸಾಬುದಾನಿಯನ್ನ ಉಪಯೋಗಿಸ್ತೀವಿ. ಇದನ್ನ ಉಪಯೋಗಿಸ್ಕೊಂಡು ಒಗ್ಗರನ್ನ ತೆಗಿಬಹುದು. ಹೇಗೆ ಅಂತಂದ್ರೆ ಸಬ್ಬಕ್ಕಿಯನ್ನ ನಾವು ಪುಡಿಯನ್ನಾಗಿ ಮಾಡಿಟ್ಕೋಬೇಕು. ಸುಮಾರು 1 ಕೆಜಿ ಹಣ್ಣಿನ ರಸ ಇದೆ ಅಂತಂದ್ರೆ ಸುಮಾರು 5 ರಿಂದ 10 ಗ್ರಾಮಷ್ಟು ಸಬ್ಬಕ್ಕಿ ಪುಡಿಯನ್ನ ತಗೊಂಡು ಒಂದು ಪಾತ್ರದಲ್ಲಿ ಸ್ವಲ್ಪನೇ ಸ್ವಲ್ಪ ನೀರನ್ನು ತಗೊಂಡು ಅದನ್ನ ಬೆಚ್ಚಿಗೆ ಮಾಡಿ ಅದರೊಳಗಡೆ ಈ ಸಾಬು ಅಕ್ಕಿನ ಪುಡಿಯನ್ನ ಹಾಕಿ ಮಿಶ್ರಣ ಮಾಡ್ತು ಅಂತಂದ್ರೆ ಒಂದು ಪೇಸ್ಟ್ ತರ ಆಗುತ್ತೆ, ಕನಕ ಆಗುತ್ತೆ. ಆ ಕನಕವನ್ನ ನಾವು ಈ ಹಣ್ಣಿನ ರಸದಲ್ಲಿ ಮಿಶ್ರಣ ಮಾಡಿ 2-3 ತಾಸುಗಳು ಬಿಟ್ಟುಬಿಡಬೇಕು. ಆ ರೀತಿ ಮಾಡೋ ಬಿಟ್ಟಾಗ ಏನಾಗುತ್ತೆ ಅಂತಂದ್ರೆ ಈಗ 2 ಪದರಗಳು ಕಂಡುಬರುತ್ತೆ. ಮೇಲ್ಗಡೆ ಯಾವ ಸ್ವಚ್ಛವಾಗಿರುವಂತಹ ಪದರ ಇರುತ್ತೆ, ಕೆಳಗಡೆ ಗಾಢವಾಗಿರುವಂತಹ ಪದರ ಇರುತ್ತೆ. ಸ್ವಚ್ಛವಾಗಿರುವಂತ ಪದಾರ್ಥವನ್ನ ನಾವು ಬಸ್ತು ಇಟ್ಕೊಂಡ್ರೆ ಅದನ್ನ ನಾವು ರುಚಿನ ನೋಡ್ತು ಅಂತಂದ್ರೆ 99% ಅದರಲ್ಲಿರುವಂತ ಒಗ್ಗರಿನ ಅಂಶ ಕಡಿಮೆ ಆಗುತ್ತೆ. ಕೆಲವು ಸಲ ನಾವೇನ್ ಮಾಡ್ತೀವಿ ಅಂದ್ರೆ ತಕ್ಷಣನೇ ಅದರಿಂದ ನಾವು ಬೇರೆ ಯಾವ್ದು ಪದಾರ್ಥಗಳನ್ನ ಮಾಡ್ಲಿಕ್ಕೆ ಆಗಲ್ಲ ಅಂತಂತಂದಾಗ ಈಗ ಫ್ಯಾಕ್ಟ್ರಿಗಳಲ್ಲಿ ಆಗ್ಬಹುದು, ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಪಾಲಿವಿನೈಲ್ ಕ್ಲೋರೈಡ್ ಅಂತ ಅನ್ಬಿಟ್ಟು ಒಂದು ರಾಸಾಯನಿಕವನ್ನ ಉಪಯೋಗಿಸ್ತಾರೆ. ಅದನ್ನು ಕೂಡ ನಮ್ಮ ಗೆಣಸಿನಿಂದನೇ ಕೊಲಕೇಶಿ ಅಂತ ಹೇಳ್ತೀವಲ್ಲ ಅದರಿಂದನೇ ತಯಾರಿ ಮಾಡಿರುವಂತದ್ದು. ಸುಮಾರು 1 ಲೀಟ್ರ್ ರಸಕ್ಕೆ 1.5 ಗ್ರಾಮಷ್ಟು ಈ ಪಾಲಿವಿನೈಲ್ ಕ್ಲೋರೈಡ್ ನ ಹಾಕ್ಬೇಕಾಗುತ್ತೆ. 12 ಗ್ರಾಮಷ್ಟು ನಿಂಬೆ ಉಪ್ಪು ಅಥವಾ ನಿಂಬು ಅರ್ಕ ಅಂತ ಹೇಳ್ತೀವಲ್ಲ ಅದು, ಮತ್ತೆ 1.5 ಗ್ರಾಮಷ್ಟು ಆಹಾರ ಸಂರಕ್ಷಕವಾದಂತಹ ಪೊಟ್ಯಾಸಿಯಂ ಮೆಟಾಬೈಸಲ್ಫೇಟ್ ಇವಿಷ್ಟನ್ನು ಮಿಶ್ರಣ ಮಾಡಿ ಬಿಡಬೇಕು. ಆವಾಗ ಮತ್ತೆ 2 ಪದರಗಳು ಆಗುತ್ತೆ, ಮೇಲ್ಗಡೆ ಇರುವಂತಹ ತಿಳಿಯಾದ ಪದರಗಳನ್ನು ಬಸ್ಕೊಂಡು ಅದನ್ನ ನಾವು ಮುಂದೆ ಪಾನೀಯಗಳನ್ನ ಮಾಡೋದಕ್ಕೆ ಉಪಯೋಗಿಸ್ಕೋಬಹುದು. ಇದರಲ್ಲಿ ತಕ್ಷಣನೇ ನಾವು ಕುಡಿಲಿಕ್ಕೆ ಬೇಕಿದ್ರೆ ಸಿದ್ಧ ಪಾನೀಯ ಅನ್ಕೊಂಡು ಅದನ್ನು ಕೂಡ ಮಾಡಬಹುದು, ಅಥವಾ ನಾವು ಪಾನೀಯಗಳನ್ನ ಸಿದ್ಧ ಮಾಡಿ ಅದನ್ನು ಶೇಖರಣೆ ಮಾಡಿ ಇಟ್ಕೊಳ್ಳುವಂಥದ್ದು ಕೂಡ ಮಾಡಬಹುದು. ತಕ್ಷಣಕ್ಕೆ ನಾವು ಸಿದ್ಧ ಪಾನೀಯ ಅಂದ್ರೆ ಕುಡಿಲಿಕ್ಕೆ ಬಳಸ್ತೀವಿ ಅನ್ನೋಗಿತ್ತು ಅಂತಂದ್ರೆ ಈಗ 1 ಲೀಟ್ರ್ ನಮಗೆ ಹಣ್ಣಿನ ರಸ ಇದೆ ಅಂತಂದ್ರೆ ಅದಕ್ಕೆ ಸುಮಾರು 1 ಗ್ರಾಮಷ್ಟು ನಿಂಬೆ ಉಪ್ಪನ್ನ ಸೇರಿಸಿ 60 ಗ್ರಾಮಷ್ಟು ಸಕ್ಕರೆಯನ್ನ ಸೇರಿಸಿ ಮಿಶ್ರಣ ಮಾಡಿ ಅದನ್ನ ನಾವು ಕುಡಿಬಹುದು. ಅಥವಾ ಈ ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ ಈ ಸ್ಕ್ವಾಷ್ ಅಂತ ಹೇಳ್ತೀವಿ ಅಥವಾ ಸಿರಪ್ ಅಂತ ಅಂದರೆ ಒಂದು ರೀತಿಯಾದಂತಹ ಶರಬತ್ತು. ಇದರದ್ದು ಉಪಯೋಗ ಏನು ಅಂತಂದ್ರೆ ಸಾಮಾನ್ಯ ವಾತಾವರಣದಲ್ಲಿ ನಾವು 1-4 ತಿಂಗಳುಗಳ ಕಾಲ ಕನಿಷ್ಠ ಅಂದ್ರೆ ಇಲ್ಲ ಅಂದ್ರೆ 6 ತಿಂಗಳವರೆಗೂ ಕಾಲ ಶೇಖರಣೆ ಮಾಡಿ ಇಟ್ಕೋಬಹುದು. ಬೇಕು ಅಂತಂದಾಗ ಹಣ್ಣಿನ ರಸಕ್ಕೆ ನಾವು ನೀರನ್ನು ಮಿಶ್ರಣ ಮಾಡಿ ಉಪಯೋಗಿಸುವಂಥದ್ದು. ಇಲ್ಲಿ ಸ್ಕ್ವಾಷ್ ಅನ್ನೋ ಒಂದು ಪದಾರ್ಥವನ್ನ ನಾವು ಪಾನೀಯವನ್ನ ತಯಾರಿ ಮಾಡಬೇಕು ಅಂತಂದ್ರೆ ಹೇಗೆ, ಇದಕ್ಕೆ ಏನೇನು ಬೇಕು ಅಂತಂದ್ರೆ ನಮಗೆ ಸುಮಾರು 1 ಲೀಟ್ರಷ್ಟು ಹಣ್ಣಿನ ರಸ ಬೇಕಾಗುತ್ತೆ, 1 ಲೀಟ್ರಷ್ಟು ನೀರು, 1.5 ಕೆಜಿಯಷ್ಟು ಸಕ್ಕರೆ, ಸುಮಾರು 12 ಗ್ರಾಮ್ನಷ್ಟು ನಿಂಬು ಉಪ್ಪು ಅಥವಾ ನಿಂಬು ಅರ್ಕ ಅಂತ ಹೇಳ್ತೀವಿ ಅದು. ಇದ್ರ ಜೊತೆಗೆ ಸುಮಾರು ಪ್ರತಿ 1 ಲೀಟ್ರ್ ಸ್ಕ್ವಾಷ್ಗೆ 1 ಗ್ರಾಮಷ್ಟು ಸೋಡಿಯಂ ಬೆಂಜೋಯೇಟ್ ಅನ್ಬಿಟ್ಟು ಆಹಾರ ಸಂರಕ್ಷಕ ಬೇಕಾಗುತ್ತೆ. ಮಾಡುವಂತ ವಿಧಾನ ಹೇಗೆ ಅಂತಂದ್ರೆ ಮೊದಲು ಹಣ್ಣಿನ ರಸವನ್ನ ನಾವು ಹಣ್ಣಿನಿಂದ ತೆಗೆದು ಇಟ್ಕೋಬೇಕು, ಅದಕ್ಕೆ ಸಾಬುದಾನಿ ಅಥವಾ ಪಾಲಿವಿನೈಲ್ ಕ್ಲೋರೈಡ್ ನ ಉಪಚಾರ ಮಾಡಿ ಅದರಲ್ಲಿರುವಂತಹ ಒಗ್ಗರಿನ ಅಂಶವನ್ನ ತೆಗಿಬೇಕು. ಅನಂತರ ಇನ್ನೊಂದು ಪಾತ್ರೆಯಲ್ಲಿ ಒಂದು ಲೀಟರ್ ನೀರಿಗೆ 1.5 kg ಸಕ್ಕರೆಯನ್ನು ಹಾಕಿ ಕರಗಿಸ್ಕೋಬೇಕು. ಇಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇರೋದ್ರಿಂದ ಬೇಗನೆ ಕರಗೋದಿಲ್ಲ, ಅದಕ್ಕಾಗಿ ಸ್ವಲ್ಪ ಬಿಸಿಯನ್ನು ಮಾಡಬೇಕು. ಅದು ಕುದಿಯೋ ಹಾಗೆ ಮಾಡಬಾರ್ದು, ಸ್ವಲ್ಪ ಕರಗುವಷ್ಟು ಬಿಸಿ ಮಾಡಿದ್ರೆ ಸಾಕು. ಬಿಸಿ ಮಾಡಬೇಕಾದಾಗ ಕಂಟಿನ್ಯೂಸ್ ಆಗಿ ಅದನ್ನು ಮಿಶ್ರಣವನ್ನು ತಿರುಗಿಸ್ತಾ ಹೋಗಬೇಕು, ಇಲ್ಲಾಂದರೆ ಕೆಳಗಡೆ ತಳ ಹಿಡಿದ್ಬಿಟ್ಟು ಕಹಿ ಬರುವಂಥ ಸಾಧ್ಯತೆಗಳು ಇರುತ್ತೆ. ಅದು ಸಕ್ಕರೆ ಸಂಪೂರ್ಣ ಕರಗಿದ ಆದ ನಂತರ ಅದಕ್ಕೆ ನಿಂಬು ಅರ್ಕವನ್ನು ಸೇರಿಸಿ ಕರಗಿಸ್ಕೊಂಡು ಅದನ್ನು ಆಮೇಲೆ ಬಟ್ಟೆನೆಲ್ಲ ಹಾಕಿ ಸೋಸ್ಕೋಬೇಕು. ಈ ಸಕ್ಕರೆ ದ್ರಾವಣಕ್ಕೆ ಹಣ್ಣಿನ ರಸವನ್ನು ನಾವು ಮಿಶ್ರಣ ಮಾಡಿ ಬಿಡಬೇಕು. ಇಲ್ಲಿಗೆ ಈ ಸ್ಕ್ವಾಷ್ ಅನ್ನೋ ಒಂದು ಶರಬತ್ತು ತಯಾರಿ ಆಯಿತು. ಇದು ಜಾಸ್ತಿ ದಿನ ಕೆಡದೇ ಇರಲಿಕ್ಕೆ ಏನು ಮಾಡಬೇಕು ಅಂತಂದರೆ, ಆಹಾರ ಸಂರಕ್ಷಕವಾದಂತಹ ಸೋಡಿಯಂ ಬೆಂಜೋಯೇಟ್ ಅಥವಾ ಪೊಟ್ಯಾಷಿಯಂ ಮೆಟಾಬೈಸಲ್ಫೇಟ್ ಅಥವಾ KMS ಅಂತ ಹೇಳ್ತೀವಿ, ಅದನ್ನು ನಾವು ಸೇರಿಸಬೇಕಾಗುತ್ತೆ. ಎಷ್ಟು ಸೇರಿಸಬೇಕು ಅಂತಂದರೆ, ಸೋಡಿಯಂ ಬೆಂಜೋಯೇಟ್ ಆದರೆ 1 ಲೀಟರ್ಗೆ ಸುಮಾರು 1 gram ನಾವು ಸೇರಿಸಬೇಕಾಗುತ್ತೆ 1 ಲೀಟರ್ ಸ್ಕ್ವಾಷ್ಗೆ. ಅದೇ ಪೊಟ್ಯಾಷಿಯಂ ಮೆಟಾಬೈಸಲ್ಫೇಟ್ ಆಯಿತು ಅಂತಂದರೆ ಸುಮಾರು 1.25 gram ಸೇರಿಸ್ತಾ ಹೋಗಬೇಕಾಗುತ್ತೆ. ಸೇರಿಸುವಂಥ ವಿಧಾನ ಹೇಗೆ ಅಂತಂದರೆ, ಒಂದು ಸಣ್ಣ ಬಟ್ಟಲಿನಲ್ಲಿ ಸ್ವಲ್ಪ ಸ್ಕ್ವಾಷ್ ಅಥವಾ ಇದನ್ನು ತಗೊಂಡು ಶರಬತ್ತನ್ನು ಅದರಲ್ಲಿ ನಮಗೆ ಎಷ್ಟು ಬೇಕು ರಾಸಾಯನಿಕ ಅದನ್ನು ಹಾಕಿ ಮಿಶ್ರಣ ಮಾಡಿ, ಅನಂತರ ಈ ಮಿಶ್ರಣವನ್ನು ಉಳಿದಂತಹ ಶರಬತ್ತಿಗೆ ಸೇರಿಸಿ ಮಿಶ್ರಣ ಮಾಡಿ ಚೆನ್ನಾಗಿ ಅದನ್ನು ನಾವು ಬಾಟ್ಲುಗಳಲ್ಲಿ ಹಾಕಿ ಇಟ್ಕೋಬೋದು. ಗಾಜಿನ ಬಾಟ್ಲ್ ಇತ್ತು ಅಂದ್ರೂ ಆಗ್ಬೋದು, ಇಲ್ಲ ಅಂತಂದರೆ ಇವತ್ತು ಪೆಟ್ ಬಾಟಲ್ಸ್ ಅಂತ ಅಂದ್ಬಿಟ್ಟು ಸಿಗುತ್ತೆ, ಆಹಾರವನ್ನು ಸಂರಕ್ಷಣೆ ಮಾಡುವಂಥದ್ದು ಬಾಟ್ಲ್ಗಳು, ಅದರಲ್ಲಿ ಹಾಕಿ ಚೆನ್ನಾಗಿ ಬಿಲ್ಟೆನ್ ಹಾಕಿ ಇಟ್ಟು ಅಂತಂದರೆ ಸಾಮಾನ್ಯ ವಾತಾವರಣದಲ್ಲಿ ಕನಿಷ್ಠ ಅಂದ್ರೂ 3 ತಿಂಗಳು ಕೆಡದನೇ ಇದನ್ನು ನಾವು ಕಾಪಾಡ್ಕೋಬಹುದು. ನಮಗೆ ಯಾವಾಗ ಅವಶ್ಯಕತೆ ಇರುತ್ತಲ್ಲ ಆವಾಗ 1 cup ಜ್ಯೂಸ್ಗೆ ಸುಮಾರು 3 cup ತಣ್ಣಗಿರುವಂಥ ನೀರನ್ನು ಮಿಶ್ರಣ ಮಾಡಿ ಸೇವನೆಯನ್ನು ಮಾಡಬಹುದು. ಬೇರೆ ಉತ್ಪನ್ನಗಳ ಬಗ್ಗೆ ಹೇಗೆ ಗೇರು ಹಣ್ಣನ್ನು ಉಪಯೋಗಿಸಿಕೊಂಡು ಜ್ಯೂಸ್ ಮಾಡಬಹುದು, ಸಿರಪ್ ಮಾಡಬಹುದು ಅಂತೆಲ್ಲ ಹೇಳಿದ್ರಿ, ಜಾಮ್ ಜೆಲ್ಲಿ ಏನಾದ್ರು ಮಾಡಬಹುದಾ? ಖಂಡಿತ, ಇದರಿಂದ ಜಾಮ್ ಅನ್ನು ಕೂಡ ನಾವು ಮಾಡಬಹುದು. ಈ ಹಣ್ಣುಗಳನ್ನ ನಾವು ಶೇಖರಣೆ ಮಾಡಿ ಇಟ್ಕೊಂಡು ಆದ್ಮೇಲೆ ಮೊದಲು ಇದರಲ್ಲಿ ಒಗ್ಗರಣೆ ಅಂಶವನ್ನ ತೆಗಿಲಿಕ್ಕೆ ಅಂತಂದ್ಬಿಟ್ಟು ಈ ಕುಕ್ಕರ್ನಲ್ಲಿ ಅದನ್ನ ನೀರು ತಾಕದಂಗೆ ಕುಕ್ಕರ್ ಒಳಗಡೆ ಇಟ್ಟು 3 ಸೀಟಿ ಬರುವ ಹಾಗೆ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡಾದ್ಮೇಲೆ ಹಣ್ಣುಗಳನ್ನ ನಾವು ರುಬ್ಕೊಂಡು ಅದನ್ನ ಇಟ್ಕೋಬೇಕು. ಪ್ರತಿ 1 kg ಹಣ್ಣಿನ ತಿರುಳಿಗೆ ಸುಮಾರು 700 to 750 gram ಸಕ್ಕರೆಯನ್ನು ಬೇಕಾಗುತ್ತೆ. ಆಮೇಲೆ ಸುಮಾರು 1 gram ನಿಂಬೆ ಉಪ್ಪು ಬೇಕಾಗುತ್ತೆ. ಈಗ ಮಾಡುವಂಥ ವಿಧಾನ ಹೇಗೆ ಅಂತಂದರೆ, ಹಣ್ಣಿನ ತಿರುಳಿಗೆ ಸಕ್ಕರೆಯನ್ನು ನಾವು ಮಿಶ್ರಣ ಮಾಡಿ ಕುದಿಸ್ತಾ ಹೋಗಬೇಕು. ಪ್ರಾರಂಭದಲ್ಲಿ ಕುದಿಸಬೇಕಾದ್ರೆ ಒಂದು ಸೌಟನ್ನು ತಗೊಂಡು ಕುದಿಯುವಂಥ ಮಿಶ್ರಣವನ್ನು ನಾವು ಇಳಿಬಿಡ್ತು ಅಂತಂದರೆ ನೀರು ಥರ ಹರ್ಕೊಂಡು ಹೋಗುತ್ತೆ. ಅದು ಕುದಿತಾ ಕುದಿತಾ ಹೋದಂಗೆ ಅಂತಿಮ ಅಂತ ತಲುಪಿದಾಗ ನಾವು ಸ್ಪೂನ್ನಿಂದ ಇಳಿಬಿಟ್ಟಾಗ ತುಂಬ ಗಟ್ಟಿ ಗಟ್ಟಿಯಾಗಿ ಬಿಡುತ್ತೆ, ಅದು ಜಾಮು ತಯಾರಿ ಆಗಿದೆ ಅನ್ನೋದನ್ನು ಸೂಚಿಸುತ್ತೆ. ಈ ಹಂತದಲ್ಲಿ ನಾವೇನು ಮಾಡಬೇಕು ಅಂತಂದರೆ, ನಿಂಬು ಉಪ್ಪನ್ನು ಆ ಕುದಿಯುವಂಥ ಮಿಶ್ರಣಕ್ಕೆ ಸೇರಿಸಿ 1 ನಿಮಿಷ ಕುದಿಸಿ ಅದನ್ನು ಬಿಸಿ ಇರಬೇಕಾದಾಗಲೇ ಸ್ವಚ್ಛವಾಗಿರುವಂಥ ಒಣಗಿರುವಂಥ ಬಾಟಲಿಗಳಿಗೆ ತುಂಬಿ ಇಟ್ಕೋಬಹುದು. ಇದು ಕೂಡ ಕನಿಷ್ಠ ಅಂತಂದರೆ 6 ತಿಂಗಳುಗಳು ಕೂಡ ಕೆಡೋದಿಲ್ಲ, ಸಾಮಾನ್ಯ ವಾತಾವರಣದಲ್ಲೇ ಶೇಖರಣೆ ಮಾಡಿ ಇಟ್ಕೋಬಹುದು. ಬೇಕು ಅಂದಾಗ ರೊಟ್ಟಿ ಜೊತೆ, ಚಪಾತಿ, ದೋಸೆ ಜೊತೆ, ಬ್ರೆಡ್ ಜೊತೆ ಹಾಕೊಂಡು ನಾವು ಸೇವನೆಯನ್ನು ಮಾಡಬಹುದು. ಆಮೇಲೆ ಇದನ್ನು ಉಪ್ಪಿನಕಾಯಿ ಏನಾದರೂ ಮಾಡಲಿಕ್ಕೆ ಬಳಕೆ ಮಾಡ್ತಾರಾ? ಖಂಡಿತ, ಉಪ್ಪಿನಕಾಯಿನ ಕೂಡ ನಾವು ಇದರಿಂದ ಮಾಡಬಹುದು. ಬಹಳ ಮುಖ್ಯವಾಗಿ ಏನಾಗುತ್ತೆ ಅಂತಂದರೆ, ಕೆಲವೊಮ್ಮೆ ಜೋರಾಗಿ ಗಾಳಿ ಬೀಸಿದಾಗ ಇನ್ನೂ ಕಾಯಿಗಳು ಬೆಳೆಯುವಂಥ ಹಂತದಲ್ಲಿದ್ದಾಗಲೇ ಕೆಳಗಡೆ ಬಿದ್ದು ಹೋಗುತ್ತೆ. ಅಂಥ ಕಾಯಿಗಳನ್ನ ನಾವು ಬೇಕಾದ್ರೆ ತಗೊಂಡು ಬಂದು ನಾವು ಉಪ್ಪಿನಕಾಯಿನ ಮಾಡ್ಕೋಬಹುದು. ಹೇಗೆ ಅಂತಂದರೆ, ಕಾಯಿಗಳನ್ನ ಶೇಖರಣೆ ಮಾಡಿ ತಗೊಂಡು ಬಂದಾದಮೇಲೆ ಸ್ವಚ್ಛವಾಗಿ ತೊಳೆದು ಮೇಲ್ಗಡೆ ಭಾಗವನ್ನು ನಮ್ಮ ಫೋರ್ಕ್ಗಳಲ್ಲಿ ಅಥವಾ ಕಡ್ಡಿಗಳಲ್ಲೇ ಹಾಕಿ ಚುಚ್ಚಬೇಕು, ತೂತ್ ಮಾಡಬೇಕು. ಆ ತೂತ್ ಮಾಡಿರುವಂಥ ಹಣ್ಣುಗಳನ್ನ ನಾವು 8% ಉಪ್ಪಿನ ದ್ರಾವಣವನ್ನು ಮಾಡಿಕೊಂಡು ಅದರಲ್ಲಿ ಅದ್ದಿಡಬೇಕು. ಅಂತಂದರೆ 1 liter ನೀರಿಗೆ 80 gram ಉಪ್ಪನ್ನು ಕರಗಿಸ್ಕೊಂಡು ಆ ದ್ರಾವಣದಲ್ಲಿ ಕಾಯಿಗಳನ್ನ ಇವತ್ತು ನೆನೆ ಇಡಬೇಕು. ಮತ್ತೆ ನಾಳೆಗೆ ಹೊಸದಾಗಿ ದ್ರಾವಣವನ್ನು ಮಾಡಿಕೊಂಡು ಈ ಕಾಯಿಗಳನ್ನ ಮತ್ತೆ ಅದರಲ್ಲಿ ನೆನೆಬಿಡಬೇಕು. ಈ ರೀತಿ 3 ದಿನಗಳ ಕಾಲ ಮಾಡ್ಕೋಬೇಕು. 3 ದಿನ ಆದ ನಂತರ ಈ ಕಾಯಿಗಳನ್ನ ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ನಾವು ಬೇರೆ ಉಪ್ಪಿನಕಾಯಿಗಳನ್ನ ಯಾವ ರೀತಿ ಮಸಾಲೆ ಹಾಕಿ ಮಾಡ್ತೀವಲ್ಲ, ನಮ್ಮ ರುಚಿಗೆ ತಕ್ಕಂತೆ ನಮ್ಮ ಇಷ್ಟಕ್ಕೆ ಆ ಥರ ಮಸಾಲೆಯನ್ನು ಮಾಡಿ ಅದರಲ್ಲಿ ಉಪ್ಪಿನ ಈ ಹಣ್ಣಿನ ಹೋಳುಗಳನ್ನ ಮಿಶ್ರಣ ಮಾಡಿ ಬಾಟ್ಲುಗಳಿಗೆ ತುಂಬಿ ಇಟ್ಕೋಬೇಕು. ಈ ಉಪ್ಪಿನಕಾಯಿ ಜಾಸ್ತಿ ದಿನ ಕೆಟ್ಟದನ್ನೇ ಇರಬೇಕು ಅಂತಂದಾಗ ನಾವು ಸೋಡಿಯಂ ಬೆಂಜೋಯೇಟ್ ಅಂತ ಅಂದ್ಬಿಟ್ಟು ಒಂದು ರಾಸಾಯನಿಕವನ್ನು ಸೇರಿಸ್ತಾ ಇದ್ವಿ. ಈಗ ವಾಣಿಜ್ಯ ಪ್ರಮಾಣದಲ್ಲಿ ನಾವು ಮಾರುಕಟ್ಟೆಗೆ ಹೋಗ್ತೀವಿ ಅಂದರೂ ಕೂಡ ಇದರದ ಸೇರಿಸುವಂಥದ್ದು ಬಹಳ ಅವಶ್ಯಕತೆ ಇದೆ. ಈಗ ನಾವು ಏನು ಮಸಾಲೆಯನ್ನು ಮಾಡಿ ಇಟ್ಕೋತೀವಲ್ಲ, ಆ ಮಸಾಲೆ ತಣ್ಣಗೆ ಆದಮೇಲೆ ಒಂದು ಕೆ ಜಿ ಕಾಯಿ ಇತ್ತು ಅಂತಂದರೆ 1 ಗ್ರಾಮಷ್ಟು ಸೋಡಿಯಂ ಬೆಂಜೋಯೇಟನ್ನು ಅದರಲ್ಲಿ ಮಿಶ್ರಣ ಮಾಡಿ ಕಾಯಿಗಳು ಹೋಳುಗಳೆಲ್ಲ ಮಿಶ್ರಣ ಮಾಡಿ ಅದರಲ್ಲಿ ಬಾಟಗಳೊಳಗೆ ತುಂಬಿ ಇಟ್ಕೊಳ್ಳೋದ್ರಿಂದ ಇದು ಬಹಳಷ್ಟು ದಿನ ಕೆಡದೇ ಉಪಯೋಗಿಸ್ಕೋಬಹುದು. ಈ ಸಾಕಷ್ಟು ರಾಸಾಯನಿಕದ ಬಗ್ಗೆ ನೀವು ಹೇಳಿದ್ರೆ ಸೋಡಿಯಂ ಬೆಂಜೋಯೇಟ್ ಆಗ್ಬಹುದು, ಈ ಪ್ರಿಸರ್ವೇಟಿವ್ಸ್ ಅನ್ನುವಂಥದ್ದು, ಆರೋಗ್ಯದ ದೃಷ್ಟಿಯಿಂದ ಇದರಲ್ಲಿ ಏನಾದರೂ ತೊಂದರೆ ಇದೆಯಾ ಅಥವಾ ಒಳ್ಳೇದ ಹೇಗೆ? ಈ ರಾಸಾಯನಿಕಗಳು ಅಂತ ನಾವು ಹೇಳಿದಾಗ ಬಹಳಷ್ಟು ಜನಕ್ಕೆ ಮನಸ್ಸು ಬರೋದು ಇವೆಲ್ಲ ಆರೋಗ್ಯಕ್ಕೆ ಹಾನಿಕಾರಕ ಅಂತ. ಆದರೆ ನಾನು ಇಲ್ಲಿ ಹೇಳಿದಂಥದ್ದು ಒಂದು ಸೋಡಿಯಂ ಬೆಂಜೋಯೇಟ್ ಅಂತ, ಇನ್ನೊಂದು ಪೊಟ್ಯಾಸಿಯಂ ಮೆಟಾಬೈಸಲ್ಫೇಟ್ ಅಂತ. ಇವೆರಡೂ ಕೂಡ ಆಹಾರ ಸಂರಕ್ಷಕಗಳು, ಆಹಾರಗಳು ಕೆಡದೇ ಇರೋದಕ್ಕೆ ಅಂತಂದ್ಬಿಟ್ಟು ಇಡೀ ಪ್ರಪಂಚದಾದ್ಯಂತ ಉಪಯೋಗಿಸುವಂಥ ಸಂರಕ್ಷಕಗಳು ಇವುಗಳನ್ನ ನಾವು ಉಪಯೋಗಿಸ್ಕೋಬೇಕಾದಾಗ ಪ್ರತಿಯೊಂದು ಆಹಾರ ಪದಾರ್ಥಗಳು ಕೂಡ ಇಷ್ಟೇ ಪ್ರಮಾಣದಲ್ಲಿ ಅದನ್ನು ಉಪಯೋಗಿಸ್ಬೇಕು ಅನ್ನೋ ಒಂದು ನಿಯಮ ಇದೆ, ಅದನ್ನು ನಾವು ಅನುಸರಿಸಬೇಕು. ಇವುಗಳು ಯಾವುದೇ ರೀತಿಯಾದಂಥ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಉಂಟು ಮಾಡೋದಿಲ್ಲ. ಆಮೇಲೆ ಎಷ್ಟು ಖರ್ಚು ಬರ್ತದೆ ಅಂತೇಳಿ, ಒಂದು ಸಂಸ್ಕರಣೆ ಮಾಡಬೇಕಿದ್ರೆ ಅಥವಾ ಒಂದು ಘಟಕವನ್ನು ಪ್ರಾರಂಭ ಮಾಡಬೇಕಿದ್ರೆ ಎಷ್ಟು ಖರ್ಚು ಬರ್ತದೆ? ಲಾಭದಾಯಕವಾಗಿ ಉದ್ಯಮವಾಗಿ ಇದನ್ನು ಮಾಡಬಹುದಾ? ಖಂಡಿತ ಇದನ್ನು ಲಾಭದಾಯಕವಾಗಿ ನಾವು ಮಾಡಬಹುದು. ಈಗ ನಾನು ನಿಮ್ಗೆ ಆವಾಗಲೇ ಸ್ಕ್ವಾಶ್ ಅಂತ ಹೇಳ್ತಾ ಇದ್ದೆ, ಈಗ 1 ಲೀಟರ್ ನಾವು ಸ್ಕ್ವಾಶ್ ಅನ್ನ ಮಾಡಬೇಕು ಅಂತಂದ್ರೆ ನಮಗೆ ಕನಿಷ್ಠ ಅಂತಂದ್ರೆ 180 ರೂಪಾಯಿ, ಅಂದ್ರೆ 1 ಲೀಟರ್ ಜ್ಯೂಸ್ನ ತಗೊಂಡು ಮಾಡ್ತೀವಿ ಅಂತಂದ್ರೆ 180 ರೂಪಾಯಿ ಅಷ್ಟು ಖರ್ಚು ಬರುತ್ತೆ. ಆದರೆ ನಮಗೆ ಅಂತಿಮವಾಗಿ ಅದು ಸ್ಕ್ವಾಶ್ ರೆಡಿ ಆದಮೇಲೆ ನಮಗೆ ಏನಿಲ್ಲ ಅಂತಂದ್ರು ಒಂದು 360-400 ರೂಪಾಯಿವರೆಗೂ ಲಾಭ ಬರುತ್ತೆ. ಅಂದರೆ ಹೆಚ್ಚು ಕಮ್ಮಿ 1 ಲೀಟರ್ನ ಹಣ್ಣಿನ ರಸ ತಗೊಂಡ್ರೆ ಅದರಿಂದ 3.5 ಲೀಟ್ರಷ್ಟು ನಮಗೆ ಸ್ಕ್ವಾಶು ಉತ್ಪಾದನೆ ಆಗುತ್ತೆ. ಈಗ ಒಂದು ಸಣ್ಣ ಪ್ರಮಾಣದ ಒಂದು ಘಟಕವನ್ನೇ ಮಾಡ್ತೀವಿ ಅಂತಂದರೆ ಕನಿಷ್ಠ ಅಂತಂದ್ರೂ ಒಂದು 1.5 ಲಕ್ಷನ ಆದರೂ ಬೇಕಾಗುತ್ತೆ, ಒಂದು ಏನೂ ಇಲ್ಲ ಅಂತ ಅಂದ್ಕೊಂಡ್ರೆ ಸಣ್ಣ ಪುಟ್ಟ ಮಿಕ್ಸಿ ಅದು ಇದು ಒಂದು ತಗೊಂಡು ಮಾಡ್ತೀವಿ ಅಂತಂದ್ರೆ, ಆದರೆ 1 ವರ್ಷದಲ್ಲೇ ಅವರು ಆ ದುಡ್ಡನ್ನು ದುಡಿಬಹುದು, ಲಾಭದಾಯಕವಾಗಿ ಒಂದು ಉದ್ದಿಮೆಯನ್ನು ಕೂಡ ಮಾಡ್ಕೋಬಹುದು. ಬಹಳ ಸಂತೋಷ ಡಾಕ್ಟರ್ ಚಂದನ್ ಅವರೇ. ಗೇರು ಹಣ್ಣಿನ ಒಂದು ಸಂಸ್ಕರಣೆ ಮಾಡುವಂತಹದ್ದು ಮತ್ತು ಮೌಲ್ಯವರ್ಧನೆ ಮಾಡುವಂತಹದ್ದು, ಆ ಮೂಲಕ ಒಂದು ಸ್ವಉದ್ಯೋಗವನ್ನು ಕೂಡ ಯಾವ ರೀತಿ ಮಾಡಬಹುದು ಎನ್ನುವುದರ ಬಗ್ಗೆ ಬಹಳಷ್ಟು ವಿಚಾರವನ್ನು ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಧನ್ಯವಾದಗಳು. ಗೇರು ಹಣ್ಣಿನ ಸಂರಕ್ಷಣೆ ಮತ್ತು ಮೌಲ್ಯವರ್ಧನೆ, ಈ ವಿಷಯವಾಗಿ ಶಿರಸಿ ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಚಂದನ್ ಕೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಕೇಳಿ ಕೃಷಿ ಮಾಹಿತಿ. ಕೇಳುವರೆ, ಹುಳಿ ಮಣ್ಣು ಅಂದ್ರೆ ಏನು, ಇದರಿಂದ ಬೆಳೆಗಳ ಮೇಲೆ ಯಾವ ರೀತಿಯ ದುಷ್ಪರಿಣಾಮಗಳು ಉಂಟಾಗ್ತವೆ, ಹಾಗೂ ಹುಳಿ ಮಣ್ಣಿನ ನಿರ್ವಹಣೆಯನ್ನು ಯಾವ ರೀತಿ ಮಾಡಬಹುದು, ಈ ವಿಚಾರವಾಗಿ ಇವತ್ತು ನಾವು ತಿಳ್ಕೊಳ್ಳೋಣ. ಹುಳಿ ಮಣ್ಣು ನಿರ್ವಹಣೆಯು ಬಹಳಷ್ಟು ಮುಖ್ಯವಾದಂತಹ ಅಂಶ. ಮಣ್ಣಿನ ಹುಳಿಯನ್ನು ಕಡಿಮೆ ಮಾಡುವುದರಿಂದ ಮಣ್ಣಿನಲ್ಲಿಯೇ ಇರುವಂತಹ ಸ್ಥಿರೀಕರಿಸಿದ ಸಸ್ಯ ಪೋಷಕಾಂಶಗಳು ಸುಲಭವಾಗಿ ಸಸ್ಯದ ಬೇರುಗಳಿಗೆ ದೊರೆಯುವ ಹಾಗೆ ಮಾಡಬಹುದು. ರಾಸಾಯನಿಕ ಹಾಗೂ ಸಾವಯವ ಗೊಬ್ಬರಗಳ ಸಮರ್ಪಕ ಉಪಯೋಗ ಆಗ್ತದೆ. ಸೂಕ್ಷ್ಮಜೀವಿಗಳಲ್ಲಿ ತಾನೇ ತಾನಾಗಿ ವೈವಿಧ್ಯತೆ ಉಂಟಾಗ್ತದೆ. ಅಲ್ಯೂಮಿನಿಯಂ, ಕಬ್ಬಿಣ ಹಾಗೂ ಮ್ಯಾಂಗನೀಸ್ಗಳ ವಿಷಯುಕ್ತತೆ ಕಡಿಮೆಯಾಗ್ತದೆ. ಇವೆಲ್ಲದರ ಪರಿಣಾಮವಾಗಿ ಉತ್ತಮ ಗುಣಮಟ್ಟದ ಹೆಚ್ಚಿನ ಇಳುವರಿಯನ್ನು ಬೆಳೆಗಳಲ್ಲಿ ಉತ್ಪಾದಿಸುವುದಕ್ಕೆ ಸಾಧ್ಯವಾಗ್ತದೆ. ಹುಳಿ ಮಣ್ಣು ನಿರ್ವಹಣೆ ಅಂತಂದರೆ ಮಣ್ಣಿನ ರಸಸಾರವನ್ನು ಹೆಚ್ಚಿಸುವುದು, ಅಂದರೆ ರಸಸಾರವನ್ನು 6-8 ಇರುವ ಹಾಗೆ ಕಾಯ್ದುಕೊಳ್ಳುವಂತಹದ್ದು. ಅದರಲ್ಲೂ ಮುಖ್ಯವಾಗಿ ಮಣ್ಣಿನ ರಸಸಾರ 6 ಕಡಿಮೆ ಬರದ ಹಾಗೆ ಕಾಯ್ದುಕೊಳ್ಳುವಂತಹದ್ದು. ಹೀಗೆ ಮಣ್ಣಿನ ರಸಸಾರ ಹೆಚ್ಚಾಗುವುದಕ್ಕೆ ಸುಣ್ಣವನ್ನು ಉಪಯೋಗಿಸಬೇಕು. ಹುಳಿ ಮಣ್ಣಿನಲ್ಲಿ ಅನೇಕ ನಿರ್ವಹಣಾ ಕ್ರಮಗಳಿವೆ. ಹುಳಿ ಮಣ್ಣಿನಲ್ಲಿ ಸುಲಭವಾಗಿ ಬೆಳೆಯುವಂತಹ ಹುಳಿ ನಿರೋಧಕ ಬೆಳೆಗಳನ್ನು ಬೆಳೆಯುವಂತಹದ್ದು ಒಂದು ವಿಧ, ಹಾಗೂ ಈ ಹುಳಿ ನಿರೋಧಕ ತಳಿಗಳನ್ನು ಆಯ್ಕೆ ಮಾಡಿ ಅವುಗಳನ್ನು ಬೆಳೆಯುವಂತಹದ್ದು. ಹುಳಿ ಮಣ್ಣಿಗೆ ಸೂಕ್ತ ರಾಸಾಯನಿಕ ಗೊಬ್ಬರಗಳನ್ನು ಬಳಸುವಂತಹದ್ದು. ಸಾರ್ವಜನಿಕ ಗೊಬ್ಬರಗಳಲ್ಲಿ ನೈಟ್ರೇಟ್ ರೂಪದ ಗೊಬ್ಬರಗಳನ್ನು ನಾವು ಹೆಚ್ಚಾಗಿ ಉಪಯೋಗಿಸಬೇಕು. ರಂಜಕದ ಗೊಬ್ಬರಗಳಾದ ರಾಕ್ ಫಾಸ್ಫೇಟ್ ಗೊಬ್ಬರಗಳನ್ನು ಹುಳಿ ಮಣ್ಣುಗಳಲ್ಲಿ ಉಪಯೋಗಿಸುವುದು. ಭತ್ತದಂತಹ ಬೆಳೆಗಳಲ್ಲಿ, ಅಂದರೆ ಗದ್ದೆಯ ಸುತ್ತಲ ಬದುವಿನ ಒಳಭಾಗದಲ್ಲಿ ಚಿಕ್ಕ 1 ಅಡಿ ಅಗಲದ ಕಾಲುವೆಯನ್ನು ಮಾಡಿ ಹೊರಗಿನ ಮುಖ್ಯ ಕಾಲುವೆಗೆ ಸಂಪರ್ಕವನ್ನು ಮಾಡುವುದು. ಇದರಿಂದ ಗದ್ದೆಯಲ್ಲಿ ಕೆಂಪು ಬಣ್ಣದಿಂದ ಕೂಡಿರುವಂತಹ ಎಣ್ಣೆಯ ರೂಪದಲ್ಲಿ ನೀರಿನಲ್ಲಿ ತೇಲಿ ಬರುವಂತಹ ಕಬ್ಬಿಣವನ್ನು ಸುರಕ್ಷಿತವಾಗಿ ಹೊರಕಳಿಸುವುದಕ್ಕೆ ಸುಲಭವಾಗ್ತದೆ. ಇದರಿಂದಾಗಿ ಮಣ್ಣಿನ ಹುಳಿಯ ಅಂಶವೂ ಕೂಡ ಕಡಿಮೆಯಾಗ್ತದೆ.

ಚಾಲು ಸಕಲ ತಿಗಳ ಬೇಡುವ ನರನಿಗೆ, ಚಾಲು ಸಕಲ ತಿಗಳ ಬೇಡುವ ನರನಿಗೆ, ಹಳೆ ಬಟ್ಟೆ ಸಿಗದಂಗ ಮಾಡಿದ ಶಿವನು, ಹಳೆ ಬಟ್ಟೆ ಸಿಗದಂಗ ಮಾಡಿದ ಶಿವನು, ನಾ ಮಾಡುವುದೊಂದು ಬೇಡುವರು ತಾ ಮಾಡುವುದೊಂದು. ಧರೆಯೊಳು ಅಥಣಿಯ ಪುರದೊಳು ಮೇರೆಯುವ, ಧರೆಯೊಳು ಅಥಣಿಯ ಪುರದೊಳು ಮೇರೆಯುವ, ಗುರುಮೂರ್ತಿ ಶಾ ಗುರು ಮೌನೇಶ, ಗುರುಮೂರ್ತಿ ಶಾ ಗುರು ಮೌನೇಶ, ನಾ ಮಾಡುವುದೊಂದು ದೇವರು ತಾ ಮಾಡುವುದೊಂದು. ಬಯಸಿದರೆ ಆಗುವುದೊಂದು ಸುಳ್ಳೇತ, ಬಯಸಿದರೆ ಆಗುವುದೊಂದು, ನಾ ಮಾಡುವುದೊಂದು ದೇವರು ತಾ ಮಾಡುವುದೊಂದು, ನಾ ಮಾಡುವುದೊಂದು ದೇವರು ತಾ ಮಾಡುವುದೊಂದು. ತೊಳೆಯಲಮ್ಮ ಈ ದೇಹ ಮೈಲಿಗೆ ಹೋಗದಮ್ಮ ಗಂಗೆ, ಎಷ್ಟು ತೊಳೆಯಲಮ್ಮ ಈ ದೇಹ ಮೈಲಿಗೆ ಹೋಗದಮ್ಮ ಗಂಗೆ, ಹೀನ ಮನುಜರ ಸಂಗ ಮಾಡಿದರೆ, ಹೀನ ಮನುಜರ ಸಂಗ ಮಾಡಿದರೆ, ಜ್ಞಾನ ಮಾಡಲಮ್ಮ ಗಂಗೆ, ಎಷ್ಟು ತೊಳೆಯಲಮ್ಮ ಇದೆ ಮೈಲಿಗೆ ಹೋಗದಮ್ಮ ಗಂಗೆ, ಶೀಲವಂತರಮ್ಮ ಪಾತಳ ಶರಣು ಪಿಡಿದರಮ್ಮ ಗಂಗೆ, ಶೀಲವಂತರಮ್ಮ ಪಾತಳ ಶರಣು ಪಿಡಿದರಮ್ಮ ಗಂಗೆ, ಕೆಮ್ಮಿಕ ಕರಸಿ ದೇಹವು ತೊಳೆದರೆ, ಕೆಮ್ಮಿಕ ಕರಸಿ ದೇಹವು ತೊಳೆದರೆ, ಹಸಲುವಾಗದಮ್ಮ ಹಸಲುವಾಗದಮ್ಮ ದೇಹ, ಎಷ್ಟು ತೊಳೆಯಲಮ್ಮ ಈ ದೇಹ ಮೈಲಿಗೆ ಹೋಗದಮ್ಮ ತಂಗೆ, ಹೀನ ಮನುಜರ ಸಂಗ ಮಾಡಿದರೆ, ಹೀನ ಮನುಜರ ಸಂಗ ಮಾಡಿದರೆ, ಜ್ಞಾನ ಬಾರದಮ್ಮ ತಂಗೆ, ಎಷ್ಟು ತೊಳೆಯಲಮ್ಮ ಇದೆ ಮೈಲಿಗೆ ಹೋಗದಮ್ಮ ತಂಗೆ, ಹಾಗೆ ಮಾಡಲಮ್ಮ ಪಂಚ ಭೂತ ದೇಹವಮ್ಮ ಸಂಗಿ ಅನ್ನವು ಉದಕವು ಬಹಳಾದರೆ ಅನ್ನವು ಉದಕವು ಬಹಳಾದರೆ ಹಾಳಾಗಿ ಹೋಗದಮ್ಮ ಹಾಳಾಗಿ ಹೋಗದಮ್ಮ ತಂಗಿ ಎಷ್ಟು ತೊಳೆಯಲಮ್ಮ ಇದೆ